ಮಾರುಕಟ್ಟೆಯಿಂದ ನಾವು ಖರೀದಿಸುವ ಯಾವುದೇ ವಸ್ತುವಿನ ಕುರಿತು ಪೂರ್ಣ ಮಾಹಿತಿ ಪಡೆಯುವ ಹಕ್ಕು ನಮಗಿದೆ. ಸೇವೆಯಲ್ಲಿ ಅಲಕ್ಷ್ಯ, ಕಳಪೆ ಗುಣಮಟ್ಟ, ಗ್ರಾಹಕ ಶೋಷಣೆ, ದೋಷಪೂರ್ಣ ನಿರ್ವಹಣೆ, ಈ ಕುರಿತು ದೂರುಗಳಿದ್ದಲ್ಲಿ ಕಡಿಮೆ ಖರ್ಚಿನಲ್ಲಿ ಶೀಘ್ರ ನ್ಯಾಯದಾನ ನೀಡಲು ಗ್ರಾಹಕ ರಕ್ಷಣಾ ಕಾಯ್ದೆಯಿದೆ. ಗ್ರಾಹಕರು ಜಾಗೃತರಿರಬೇಕು. ಗ್ರಾಹಕ ಶಿಕ್ಷಣ ಮತ್ತು ಗ್ರಾಹಕ ರಕ್ಷಣೆ ಪ್ರತಿಯೊಬ್ಬನ ಹಕ್ಕು. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಮಿತ್ರರೇ, ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಹೈನುಗಾರಿಕೆ ಕುರಿತಾಗಿ ಸುಧಾ ಅವರೊಂದಿಗೆ ಸಂದರ್ಶನ. ರೈತ ಮಹಿಳೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ, ಇವರನ್ನು ಮಾತನಾಡಿಸೋಣ. ಜೊತೆಗೆ ಸಾಹಸದಿಂದ, ಒಂದು ಏಕಮನಸ್ಸಿನ ಪ್ರಯತ್ನದಿಂದ ರೈತ ಮಹಿಳೆ ಯಾವ ರೀತಿಯಾಗಿ ಕೆಲಸ ಮಾಡ್ತಾಳೆ ಅನ್ನೋದನ್ನು ತಿಳಿದುಕೊಳ್ಳುವಂಥ ಒಂದು ಸದವಕಾಶ ಇವತ್ತಿನ ಕಾರ್ಯಕ್ರಮದಲ್ಲಿ. ಇವತ್ತು ನಮ್ಮ ಜೊತೆ ಇರೋರು ಬಳ್ಳಾರಿಯ ಸುಧಾ ಮೋಕ ಅವರು. ನಮಸ್ಕಾರ ಸುಧಾ ಅವರೇ. ನೀವು ರೈತ ಮಹಿಳೆಯಾಗಿ ಹಾಲಿನ ವ್ಯಾಪಾರವನ್ನು ಮಾಡ್ತಾ ಇದ್ದೀರಿ ಅಂತ ಕೇಳಿದೆ. ಹೌದು. ನೀವು ನೋಡಿದ್ರೆ ಸುಶಿಕ್ಷಿತರು, ಶಾಲೆಯೆಲ್ಲ ಕಲ್ತವರು. ಹೌದು. ಜೊತೆಗೆ ನಿಮ್ಮ ಮುಖ ನೋಡಿದ್ರೆ ಒಬ್ಬ ಶಿಕ್ಷಕಿಯನ್ನ ನೋಡಿದ ಅಂತ ಅನುಭವ ಆಗ್ತಾ ಇದೆ. ಸ್ವಲ್ಪ ಬಿಡಿಸಿ ಹೇಳಲಿಕ್ಕೆ ಸಾಧ್ಯನಾ? ನಾನು ವೃತ್ತಿ ನಾನು ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೆ. ನಂತರ ಕೆಲವು ಕಾರಣಾಂತರಗಳಿಂದ ಆರೋಗ್ಯದ ಒಂದು ಸಮಸ್ಯೆ ಆಯಿತು. ವೃತ್ತಿಯಲ್ಲಿ ಬಹಳ ಹೊತ್ತು ನಿಂತ್ಕೊಂಡು ಮಾಡುವಂಥ ಕೆಲಸ, ಮತ್ತೆ ಅದಕ್ಕೆ ನಾವು ಹೆಚ್ಚು ಸಮಯವನ್ನು ನಿಂತ್ಕೊಂಡು ಮಾಡಲಿಕ್ಕೆ ಕೊಡಬೇಕಲ್ಲಿ, ಮಕ್ಕಳನ್ನು ನೋಡ್ಕೊಳ್ಳೋದ್ರಲ್ಲಿ, ಓದಿಸೋದ್ರಲ್ಲಿ, ಬರೆಸೋದ್ರಲ್ಲಿ. ನೀವು ಕಲ್ತಿದ್ದೆಲ್ಲ? ನಾನು ಬಳ್ಳಾರಿಯಲ್ಲೇ ಓದಿರೋದು. ಏನು ಓದಿರೋದು? ನಾನು BA BEd ಮಾಡಿರೋದು. ಮಾಡಿ ಆಮೇಲೆ ಬೆಂಗಳೂರಿನಲ್ಲಿ 12 ವರ್ಷ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡಿದೆ. ಮತ್ತೆ ಅಸಿಸ್ಟೆಂಟ್ ಹೆಡ್ ಮಿಸ್ಟ್ರೆಸ್ ಅಂತ ಅಲ್ಲಿ ಕೆಲಸ ಮಾಡಿ, ನಂತರ ನಾನು ಮತ್ತೆ ಬಳ್ಳಾರಿಗೆ ಬಂದು ಇಲ್ಲಿ ಕೆಲ ಶಾಲೆಗಳಲ್ಲಿ ಕೆಲಸ ಮಾಡಿದೆ. ನಂತರ ಮತ್ತೆ ಮಕ್ಕಳಿಗೆ, ಈಗ ಮಕ್ಕಳ ಸಮಸ್ಯೆ ಮಕ್ಕಳ ಜೊತೆಯಲ್ಲೇ ಇರೋದ್ರಿಂದ ನನಗೆ ಮಕ್ಕಳ ಸಮಸ್ಯೆ ಏನು, ಎಲ್ಲಿ ಮಕ್ಕಳು ಎಡುತ್ತಾ ಇದ್ದಾರೆ, ಈಗಿನ ಒಂದು ಆಧುನಿಕ ಯುಗದಲ್ಲಿ ಮಕ್ಕಳು ಎಲ್ಲಿ ಎಡುತ್ತಾ ಇದ್ದಾರೆ, ನಾವು ಅವ್ರನ್ನ ಯಾವ ರೀತಿ ಅವ್ರನ್ನ ಕೈ ಹಿಡಿದು ದಾರಿ ತೋರಿಸ್ಬೇಕು, ಶಿಕ್ಷಕರಾಗಿ ನಾವು ಅದ್ರ ಬಗ್ಗೆ ಎಲ್ಲ ಬಹಳಷ್ಟು ಯೋಚನೆ ಮಾಡಬೇಕು. ನಂತರ ನಾನೊಂದು ಕೌನ್ಸಿಲಿಂಗ್ ಮಕ್ಕಳಿಗೆ ಒಂದು ಅವರಿಗೆ ತಿಳಿಸಿ ಹೇಳುವಂಥದ್ದು ಆ ಒಂದು ಪ್ರಯತ್ನವನ್ನು ಮಾಡಿ ಅದರಲ್ಲಿ ನಾನು ಡಿಪ್ಲೊಮಾ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಪರಿಣಿತಿಯನ್ನು ತೆಗೆದುಕೊಂಡು ಮತ್ತೆ ನಾನು ಆ ವೃತ್ತಿಯನ್ನು ಸಹ ಮಾಡ್ತಾ ಇದ್ದೆ. ನಂತರ ಆರೋಗ್ಯದ ಒಂದು ಸಮಸ್ಯೆಯಿಂದ ನಾನು ಅದು ಯಾವುದನ್ನ ನನಗೆ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಾನು ಸ್ವತಃ ಏನಾದರೂ ಒಂದು ಸಾಧಿಸಬೇಕು, ಆರೋಗ್ಯ ಚೆನ್ನಾಗಿಲ್ಲ ಅಂತ ಮನೇಲಿ ಕೂತ್ಕೊಳ್ಳುವಂತ ಒಂದು ಇದು ಮಾಡಲಿಲ್ಲ. ಹಾಗಾಗಿ ಏನಾದರೂ ಮಾಡಲೇಬೇಕು, ನನ್ನ ಒಂದು ಆರೋಗ್ಯ ನೋಡಿಕೊಂಡು ಅದಕ್ಕೆ ಹೊಂದಿಕೊಳ್ಳುವಂಥದ್ದು ಒಂದು ವೃತ್ತಿ. ಮತ್ತು ಇದು ನನಗೆ ಈ ಹೈನುಗಾರಿಕೆ ಬಗ್ಗೆ ಸಾಕಷ್ಟು ಕೇಳ್ತಾ ಇದ್ದೆ, ತಿಳ್ಕೊಂಡೆ ವಿಷಯದ ಬಗ್ಗೆ. ಈಗ ಸುಧಾ ಅವರೇ, ನೀವು ಶಿಕ್ಷಕಿ, ಎಲ್ಲ ನಮ್ಮ ಹಿರಿಯರು ನಮ್ಮ ಎಲ್ಲ ಜೀವನದ ಅನುಭವ ಇದನ್ನೆಲ್ಲ ಈ ನಮ್ಮ ಜೀವನದ ಅನುಭವ ಇದನ್ನೆಲ್ಲ ನೋಡಿದಾಗ ಈ ನೇಚರೇ ನಮ್ಮ ಟೀಚರು ಅಂತ ಹೇಳ್ತಾರೆ. ಖಂಡಿತ ಈ ನಿಸರ್ಗನೇ ನಮ್ಮ ಶಿಕ್ಷಣ ಒಂದು ಪಾಠಶಾಲೆ ಇದ್ದಂತೆ. ತಾವು ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ರಿ, ಅನಾರೋಗ್ಯದ ನಿಮಿತ್ತ ಅಯ್ಯೋ ನನ್ಗೆ ಹೀಗಾಯ್ತಲ್ಲ ಹಾಗಾಯ್ತಲ್ಲ ಮಾನಸಿಕವಾಗಿ ಕುಗ್ದೇನೆ, ನಿಸರ್ಗದ ಮೊರೆ ಹೋದ್ರಿ ಅಂತ ಅನಿಸ್ತು. ಹೌದು ಖಂಡಿತ, ಅಲ್ಲಿ ನಿಸರ್ಗ ಪಾಠವನ್ನ ಈಗ ಅನುಭವಿಸ್ತಾ ಇದ್ದೀರಿ. ಖಂಡಿತ, ಮೂಕ ಪ್ರಾಣಿಗಳು ಗಿಡ ಮರಗಳು ಇವು ಬಹಳ ಮಾತಾಡ್ತಿರ್ತವಂತೆ. ನಾವು ಮಾತಾಡೋದು ಶಬ್ದಕ್ಕೆ ಸೀಮಿತ ಅಲ್ಲ, ಅವು ಭಾವನೆಗಳನ್ನ ಶಬ್ದಗಳೇ ಇಲ್ದೇನೆ ಬಹಳ ಅಸೀಮ ಶಕ್ತಿಯಿಂದ ಬಹಳ ದೂರ ದೂರದವರೆಗೆ ತಲುಪುವಂತೆ ತಲುಪಿಸ್ತವೆ. ಅವಕ್ಕಿರುವಂತಹ ಸಮಯ ಪ್ರಜ್ಞೆ, ನಿಸರ್ಗದ ಪ್ರಜ್ಞೆ, ಪರಿಸರ ಪ್ರಜ್ಞೆ ಬೇರೆ ಎಲ್ಲೂ ಸಿಗಲ್ಲ ಅಂತ ಹೇಳ್ತಾರೆ. ಹೌದು, ಈಗ ನೀವು ಹೈನುಗಾರಿಕೆ ಅತ್ತ ವಾಲಿದ್ರಿ, ಹೈನುಗಾರಿಕೆ ನಡೆಸಬೇಕು ಅಂದ್ರೆ ಜಾಗ ಬೇಕು, ಆಮೇಲೆ ಆಕಳಗಳನ್ನ ಎಮ್ಮೆ ಆಕಳ ಇವನ್ನ ಸಾಕ್ಲಿಕ್ಕೆ ಇಡೀ ದಿನ ನಿರಂತರವಾಗಿ ಕಾಳಜಿ ತೆಗೆದುಕೊಳ್ಳುವಂತಹ ವಾತಾವರಣ ಬೇಕು. ಹೇಗೆ ವ್ಯವಸ್ಥೆ ಮಾಡ್ಕೊಂಡ್ರಿ, ಹೈನುಗಾರಿಕೆಯತ್ತನೇ ಯಾಕೆ ನೀವು ವಾಲಿದ್ರಿ, ಅದನ್ನೇ ಯಾಕೆ ಶುರು ಮಾಡಿದ್ರಿ ಅಂತ ಕೇಳ್ಬಹುದಾ? ಹೌದು ಖಂಡಿತ, ನೀವು ಕೇಳಿದ್ದು ಸರಿಯಾದ ಪ್ರಶ್ನೆ. ನನಗೆ ಈಗ ಹೈನುಗಾರಿಕೆಗೆ ಮಾಡಬೇಕು ಅಂದಾಗ ಸಾಕಷ್ಟು ಜಾಗ ಬೇಕು, ನೀರು ಬೇಕು, ಮತ್ತೆ ಆಕಳುಗಳನ್ನೆಲ್ಲ ಕಟ್ಟಲಿಕ್ಕೆ ಒಂದು ಶೆಡ್ ತರ ಒಂದು ಇದು ಬೇಕು. ಆ ರೀತಿ ಮಾಡಿದಾಗ ಅವಾಗ ನಮ್ಮಲ್ಲಿ ನಮ್ದು ಒಂದು ವ್ಯವಸಾಯಕ್ಕೋಸ್ಕರ ಅಂತಾನೆ ಭೂಮಿ ಇತ್ತು. ಆ ಭೂಮಿ ನಾವು ಊರಲ್ಲೇ ಸ್ವಲ್ಪ ಮಧ್ಯದಲ್ಲಿ ಇರೋದ್ರಿಂದ ನಾವು ಯೋಚನೆ ಮಾಡಿದೆ, ಸೊ ಈ ಭೂಮಿ ನಾವಂತೂ ವ್ಯವಸಾಯ ಮಾಡಿಸ್ತಾ ಇದ್ವಿ. ಎಲ್ಲಿದೆ ಭೂಮಿ? ಮೂಕದಲ್ಲೇ ಇದೆ. ಸೊ ಎಷ್ಟು ಎಕರೆ? ಅದು 8 ಎಕರೆ ಇದೆ. ಅದರಿಂದ ನಾವು ವ್ಯವಸಾಯ ಅಂತೂ ಮಾಡಿಸ್ಲಿಕ್ಕೆ ನಾವು ಹೋಗ್ತಾ ಇದ್ವಿ. ಮತ್ತೆ ಅದು ಊರಲ್ಲೇ ಇದೆ, ಅದು ಊರಲ್ಲಿ ಬಹಳ ಹತ್ತಿರದಲ್ಲೇ ಬಸ್ ಸ್ಟ್ಯಾಂಡು ಮತ್ತೆ ಜನಗಳಿಗೆ ಓಡಾಟ ಇರೋದ್ರಿಂದ ಇಲ್ಲಿ ಯಾವುದೇ ಒಂದು ಉದ್ಯಮವನ್ನು ಮಾಡಬೇಕು ಅಂತಂದಾಗ ನನಗೆ ತಕ್ಷಣಕ್ಕೆ ಬಂದಿದ್ದು ಮೊದಲು ಈ ಹೈನುಗಾರಿಕೆ. ಹೈನುಗಾರಿಕೆ ಬಗ್ಗೆ ಆಸಕ್ತಿಯನ್ನ ಅಂದ್ರೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಕ್ಕೆ ಪ್ರಾರಂಭ ಮಾಡಿದೆ ನಾನು. ಅದರಿಂದ ಸಾಕಷ್ಟು ಡೈರಿ ಫಾರ್ಮ್ಸ್ ಎಲ್ಲ ಈಗ ಆಧುನಿಕವಾಗಿ ಮಾಡ್ತಾ ಇದ್ದಾರೆ. ಮೊದಲಿನ ಹೈನುಗಾರಿಕೆ ಪ್ರತಿಯೊಬ್ಬರು ಮನೆಗಳಲ್ಲಿ ಆಕಳುಗಳನ್ನ ಎಮ್ಮೆಗಳನ್ನ ಕಟ್ಕೊಂಡು ಮಾಡುವಂತಹ ಆ ಒಂದು ರೀತಿಯೇ ಬೇರೆ. ಆದ್ರೆ ನಾವು ಹೈನುಗಾರಿಕೆ ಮಾಡಬೇಕು ಅಂದ್ರೆ ಈ ಒಂದು ಆಧುನಿಕತೆಯಲ್ಲಿ ಅದನ್ನ ಉತ್ತಮವಾಗಿ ಮಾಡಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ನಾನು ಬೆಳಿಲಿ, ನನ್ನ ಜೊತೆಗೆ ಬೇರೆಯವರು ಬೆಳೀತಾರೆ, ಮತ್ತೆ ಹಸುಗಳನ್ನ ನೋಡ್ಕೊಳ್ತಾ ಇದ್ದೀನಿ ಅನ್ನೋ ಒಂದು ಸಂತೃಪ್ತಿ. ಸೊ ಆ ಒಂದು ಭಾವನೆಯನ್ನು ಇಟ್ಕೊಂಡು ನಾನು ಮೊದಲು ಅದನ್ನ ಒಂದು ಉದ್ಯಮವಾಗಿ ಮಾಡಿಕೊಂಡೆ. ಆದರೆ ಅದು ಉದ್ಯಮವಾಗಲಿಲ್ಲ, ನನಗೆ ಸಾಕಷ್ಟು ಮನಸ್ಸಿಗೆ ಸಂತೋಷ ಮತ್ತು ಆರೋಗ್ಯ, ನನ್ನ ಆರೋಗ್ಯ ಎಷ್ಟು ಹದಗೆಟ್ಟಿತ್ತು, ನಾನು ಈಗ ಉತ್ತಮ ಆರೋಗ್ಯ ಪಡ್ಕೊಂಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಮಾಡಿದ್ರಿ ಅಲ್ಲಿ? ಆರೋಗ್ಯ ಸುಧಾರಣೆ ಆಯ್ತು ಅಂದ್ರಿ, ನಾನು ಉದ್ಯಮ ಅಲ್ಲ ಸಂತೃಪ್ತಿ ಸಿಕ್ತು ಅಂದ್ರಿ. ಇನ್ನೊಂದು ಸ್ವಲ್ಪ ವಿವರವಾಗಿ ಹೇಳಿದ್ರೆ ಖಂಡಿತ ಕೇಳುಗರು ಕೂಡ ಒಳ್ಳೆ ಆರೋಗ್ಯ ಪಡಿತಾರೆ ಅಂತ. ಖಂಡಿತ ಹೇಳ್ತೀನಿ. ಈಗ ನಾನು ಆಕಳುಗಳನ್ನೆಲ್ಲ ಕಟ್ಟಿದ್ವಿ, ಕಟ್ಟಿ ಕೆಲಸಗಾರರು ಕೆಲಸ ಮಾಡ್ತಾ ಇದ್ರು. ಮೊದಲು 5 ಆಕಳುಗಳನ್ನ ಸೀಮೆ ಹಸು ಅಂತ ಏನ್ ಹೇಳ್ತಾರೆ ಬೇರೆ ಕಡೆಗೆಲ್ಲ, ನಾವು HF ಆಕಳು ಅಂತ ನಾವು ಇಲ್ಲಿ, ಅದು ಉತ್ತಮವಾಗಿ ಹಾಲು ಕೊಡುವಂತದ್ದು ಹಾಗೆ ಅಂತ. ಆವಾಗ ನಮಗೆ ಸಪೋರ್ಟ್ ಅಂದ್ರೆ ನನಗೆ ಬಹಳಷ್ಟು ಸಹಾಯ ದೊರಕಿದ್ದು ಅಂತಂದ್ರೆ ನಮ್ಮ KMF ಅವರು. ನಾನು ಹಾಲನ್ನ ಈಗ ನಾವು ಯಾವುದೇ ಮೊದಲು ಉದ್ಯಮವನ್ನ ಮಾಡಿದಾಗ ಅದ್ರ ಮಾರಾಟದ ಬಗ್ಗೆ ಮೊದಲು ಚಿಂತೆ ಮಾಡ್ತೀವಿ. ಆ ಮಾರಾಟವನ್ನ ಮಾಡ್ಲಿಕ್ಕೆ ನನಗೆ ಒಂದು KMF ಅವರು ಅನುಕೂಲ ಮಾಡಿಕೊಟ್ರು. ಅವರು ಹಾಲನ್ನ ಅಲ್ಲೇ ಬಂದು ತಗೊಂಡು ಹೋಗುವಂತ, ದಿನನಿತ್ಯ ಟೈಮಿಗೆ ಇದೇ ಟೈಮಿಗೆ ನಾವು ಹಾಲನ್ನ ಕ್ಯಾನ್ ತುಂಬಿಸಿಡ್ತೀವಿ, ಅವರು ತಗೊಂಡು ಹೋಗ್ತಾರೆ. ಅದು ನನಗೆ ಬಹಳ ಮುಖ್ಯವಾದಂತಹ ಒಂದು ಸಹಾಯ ಅಲ್ಲಿಂದ. ಯಾಕಂದ್ರೆ ಈಗ ಸೌತೆಕಾಯಿ ಬದನೆಕಾಯಿ ಆದ್ರೆ ಒಂದ್ ದಿವಸ ಇಟ್ಕೋಬಹುದು. ಹೌದು, ಇದು ಹಾಲಿನ ವಿಷಯ, ಗಂಟೆಗಳು, ಒಂದು ಗಂಟೆ ಹೆಚ್ಚು ಕಡಿಮೆ ಆದ್ರೂ ಸಹ ಹಾಲು ನಮ್ಗೆ ಕೆಡುತ್ತೆ. ಹಾಗಾಗಿ ನಾವು ಅದರಿಂದ ನನಗೆ ಅನುಕೂಲ ಸಿಕ್ತು, ಆ ಒಂದು ವ್ಯವಸ್ಥೆ ಮಾಡಿಕೊಂಡೆ. ನಂತರ ಈಗ ಇದನ್ನ ಪ್ರಾರಂಭ ಮಾಡಿದ ಮೇಲೆ ಈಗ ಹಸುಗಳಿಗೆ ಬರುವಂತ ರೋಗಗಳನ್ನ ನೋಡಬೇಕು. ಅವುಗಳಿಗೆ ಬರ್ತಾ ಈ ಉದ್ಯಮದಲ್ಲಿ ಇಳಿದ ಮೇಲೆ ನನಗನ್ನಿಸ್ತು, ನಾನು ಇದ್ರ ಬಗ್ಗೆ ಇನ್ನೂ ಹೆಚ್ಚು ತಿಳುವಳಿಕೆ ತಗೋಬೇಕು ಅಂತ ಹೇಳಿ ನಾನು ಪಶು ಸಂಗೋಪನಾ ಇಲಾಖೆ ಏನಿದೆ ನಮ್ಮ ವೈದ್ಯಕೀಯ ಇಲಾಖೆಯವರು ವೆಟರ್ನರಿ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಡಾಕ್ಟರ್ ಶಶಿಧರ್ ಅಂತ ಅವರು ನಿಜಕ್ಕೂ ನಮಗೆ ಬಹಳಷ್ಟು ಸಹಾಯ ಮಾಡಿ ತರಬೇತಿ ತಗೊಳ್ಳಿ ಮೇಡಮ್ ನೀವು ತರಬೇತಿಗೆ ಬನ್ನಿ ಅಂತ ಅವರು ಫೋನ್ ಮಾಡಿ ಹೇಳಿದರು. ಆವಾಗ ಒಂದು 10 ದಿವಸ ತರಬೇತಿಯನ್ನು ತಗೊಂಡೆ. ಅದರಿಂದಂತೂ ನನಗೆ ಓ ಇದು ನನಗೆ ನನ್ನ ಜೀವನ ಅನ್ನಿಸ್ತು. ಆ ತರಬೇತಿಯ ನಂತರ ನಾನು ಇನ್ನೂ ಇದರಲ್ಲಿ ಹೆಚ್ಚು ಹೆಚ್ಚು ಮಾಡಬೇಕು. ಇದರಲ್ಲಿ ಇನ್ನೂ ಆಕಳಿಗೆ ಬರುವಂಥ ರೋಗಗಳ ಬಗ್ಗೆ ತಿಳಿಸಿದ್ರು, ಆಹಾರದ ಬಗ್ಗೆ ತಿಳಿಸ್ಕೊಟ್ರು, ಮತ್ತು ಪ್ರತಿಯೊಂದು ಅವು ಹೇಗಿರುತ್ತೆ ಅವು ಭಾವನೆಗಳನ್ನು ನಾವು ಈಗಾಗಲೇ ಅರ್ಧ ಅರ್ಥ ಮಾಡ್ಕೋತಾ ಇದ್ದೆ. ನಂತರ ಬರ್ತಾ ಬರ್ತಾ ದಿನನಿತ್ಯ ಅವು ನನಗೆ ಹೋದ ತಕ್ಷಣ ಸ್ಕೂಲಲ್ಲಿ ನನ್ನ ಮಕ್ಕಳು ಹೇಗೆ ಎದ್ದು ನಿಂತ್ಕೊಳ್ತಾರೋ ಹಾಗೆ ಅವೆಲ್ಲವೂ ನನ್ನ ಕಡೆ ಒಂದೇ ನೋಟ ನೋಡೋದು, ನಿಂತ್ಕೊಳ್ಳೋದು, ಕರುಗಳು ಕೂಗೋದು. ಅಂದರೆ ಏನಾದರೂ ನಾವು ಹೋದರೆ ನಾನು ಸುಮ್ಮನೆ ಹೋಗ್ತಿರ್ಲಿಲ್ಲ. ಕೈನಲ್ಲಿ ಏನೋ ಹುಲ್ಲು ಹಿಡ್ಕೊಂಡು ಅವಕ್ಕೆ ಹುಲ್ಲು ಬೇಕೋ ನೀರು ಬೇಕೋ ಏನು ಬೇಕು ಅವ ಮೇಲೆ ಮೈದೆಡುವುದು ಏನೋ, ಆವಾಗ ಅವು ನನಗೆ ರೆಸ್ಪಾನ್ಸ್ ಕೊಡೋದು. ಅದರಿಂದ ನಂಗೆ ಭಾಳ ಖುಷಿ, ನಾನು ಡೈರಿ ಒಳಗೆ ಹೋಗಲಿಕ್ಕೆ ಭಾಳ ಖುಷಿ ಆಗ್ತಾ ಇತ್ತು. ಸೊ ಅದು ನಾನು ದಿನನಿತ್ಯ ನಾನು ಅದನ್ನು ಯಾವಾಗಲೂ ಒಂದು ಸತಿ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಕೆಲಸಗಾರರು ಇದ್ದಾರೆ, ಆದರೆ ದಿನನಿತ್ಯ ಹೋಗದೆ ಇದ್ದರೆ ನನಗೆ ಒಂಥರ ಏನೋ ಕಳ್ಕೊಂಡಿದ್ದೀನಿ ಅನ್ನೋ ಒಂದು ಅನುಭವ ಆಗ್ಲಿಕ್ಕೆ ಶುರುವಾಯಿತು. ಅಂದರೆ ಸುಧಾ ಮಿಸ್ ಅವ್ರ ಪಾಠ ಕೇಳ್ತು ಅಂತ ಕೇಳ್ತು. ಎಷ್ಟು ಆಕಳ ಇದೆ ಈಗ? ಈಗ 23 ಆಕಳುಗಳಿದ್ದಾವೆ, 23 ಆಕಳು, ಆಮೇಲೆ 9 ಕರುಗಳಿದ್ದಾವೆ. ಆಮೇಲೆ ಹಾಲು ಹಿಂಡೋದು ಅದೆಲ್ಲ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡ್ರಿ? ಈಗ ಹಾಲು ಹಿಂಡೋದು ಈಗ ಒಂದು ಆಧುನಿಕತೆ ಎಲ್ಲದರಲ್ಲೂ ನಮ್ಗೆ ಯಂತ್ರಗಳು ಉಪಯೋಗ, ಆದ್ರಿಂದ ನಾವು ತಗೊಳ್ಬೇಕು. ಮೊದ್ಲಿನ ತರ ನಾವು ಹಳೆ ಪದ್ಧತಿಗೆ ಮಾಡ್ಕೊಳ್ದೇನೆ, ಯಾವ ರೀತಿ ನಾವು ಬೇರೆ ಬೇರೆ ದೇಶದಲ್ಲಿ ಯಾವ ರೀತಿ ಹೈನುಗಾರಿಕೆ ಮಾಡ್ತಾ ಇದ್ದಾರೆ. ಈಗ ನಮ್ಮ ಭಾರತದಲ್ಲಿ ಅತಿ ದೊಡ್ಡ ಹೈನುಗಾರಿಕೆ ಒಂದು ಇದಿದೆ, ನಮ್ಮ ದೇಶದಲ್ಲೇ ಅತಿ ಹೆಚ್ಚು ಮಾಡ್ತಾ ಇದ್ದೀವಿ. ಆದರೆ ಆಧುನೀಕರಣತೆ ಇಲ್ಲ ಅಂದರೆ ಯಂತ್ರಗಳನ್ನು ಉಪಯೋಗ ತಗೊಳ್ಬೇಕು ರೈತರಿಗೆ ಹಾಗೆಲ್ಲ. ಆದ್ರಿಂದ ನಾನು ಸ್ವಲ್ಪ ಅದ್ರ ಬಗ್ಗೆ ತಿಳುವಳಿಕೆ ತಗೊಂಡು ಹಾಲು ಹಿಂಡಲಿಕ್ಕೆ ಮೆಷಿನ್ ತಗೊಂಡೆ. ನಂತರ ತೊಳಿಲಿಕ್ಕೆ ಆ ಹಸುಗಳನ್ನು ಚೆನ್ನಾಗಿ ಸ್ವಚ್ಛವಾಗಿ ಇಟ್ಕೋಬೇಕು. ನನ್ನ ಡೈರಿಗೆ ಬಂದರೆ ಹಸುಗಳು ಪಳಪಳ ಅಂತ ಚೆನ್ನಾಗಿ ಕ್ಲೀನಾಗಿ ನಂತರನೇ ಇರ್ತವೆ. ಹಾಗಾಗಿ ನನಗೆ ಭಾಳ ಸಂತೋಷ, ಅದನ್ನು ತೋರಿಸ್ಕೊಳ್ಳೋಕೆ ಹೆಮ್ಮೆ ನನಗೆ ನಮ್ಮ ಡೈರಿಯಲ್ಲಿ ಹಸುಗಳು ಹೇಗಿದ್ದಾವೆ ಅಂತ. ಹಾಗಾಗಿ ಅವನ್ನ ತೊಳಿಲಿಕ್ಕೆ ಮಿಷಿನ್, ಅದು ಸಹ ನನಗೊಂದು ಹಾಲಿಗೆ ಮಿಷಿನ್ನು, ಮತ್ತೆ ತೊಳಿಲಿಕ್ಕೆ ಸ್ವಚ್ಛವಾಗಿ ಈ ಒಂದು ನೆಲ ಎಲ್ಲ ಸ್ವಚ್ಛವಾಗಿ ಇಡಬೇಕು ಅದು ತೊಳಿಲಿಕ್ಕೆ ಅದನ್ನ ಮೆಷಿನರಿ ಅದನ್ನ ಯೂಸ್ ಮಾಡ್ತೀವಿ. ಹಾಗಾಗಿ ಒಳ್ಳೆ ಒಂದು ಹೈನುಗಾರಿಕೆಯಲ್ಲಿ ಸ್ವಚ್ಛತೆಯನ್ನ ಕಾಪಾಡ್ಕೋಬಹುದು. ಇವಾಗ ಮೊದಲೆಲ್ಲ ಹೆಂಡಿ ಕಸ ಅಂತ ನಾವು ಅಂತಿದ್ವಿ, ಹೆಂಡಿ ಕಸ ಯಾರು ಮಾಡ್ತಾರೆ, ಈಗ ಅದಿಲ್ಲೇ ಇಲ್ಲ. ಹೆಂಡಿ ಕಸ ಮಾಡೋರು ಎಷ್ಟು ಚೆನ್ನಾಗಿರ್ತಾರೆ ಅಂತ ಬಂದು ನಮ್ಮ ಡೈರಿಯಲ್ಲಿ ನೋಡಬಹುದು. ಅವರು ಹೇಗೆ ಆ ಕೆಲಸಗಾರರು ಸಹ ಅಷ್ಟೆ, ಉತ್ತರ ಪ್ರದೇಶನವರು, ಅವರು ಹಾಗೆ ಇರ್ತಾರೆ ಸ್ವಚ್ಛವಾಗಿ. ಆಕಳುಗಳು ಸ್ವಚ್ಛತೆಯಾಗಿರ್ತೆ, ಅವರು ಸ್ವಚ್ಛವಾಗಿರ್ತಾರೆ. ಅದನ್ನ ನೋಡಿ 4 ಜನ ಓ ಇದನ್ನ ಮಾಡಬಹುದು ನಾವು ಅಂತ. ಸೊ ಈಗ 30 ಆಕಳ ಇದೆ ಅಂತ ಹೇಳಿದ್ರಿ, ಹೌದು. ಅಷ್ಟು ಆಕಳಕ್ಕೆ ಹುಲ್ಲು ಬೇಕು, ಹೌದು. ಉತ್ತರ ಆಹಾರ ಅದನ್ನೆಲ್ಲ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡ್ರಿ? ಈಗ ಹುಲ್ಲು, ಒಣ ಹುಲ್ಲು ಮೇವನ್ನ ಶೇಖರಣೆ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಕಾಲಕಾಲಕ್ಕೆ ಎಲ್ಲಿ ಸಿಗ್ತದೋ ಅಲ್ಲೆಲ್ಲ ಒಣ ಹುಲ್ಲನ್ನು ನಾನು ಶೇಖರಿಸಿ ಇಟ್ಕೊಂಡಿದ್ದೀನಿ. ಮತ್ತು ಹಸಿ ಹುಲ್ಲಿನ ಮೇವಿಗೆ ನಮಗೆ ಸರ್ಕಾರದ ಕಡೆಯಿಂದ ಮತ್ತು ವೆಟರ್ನರಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಬೀಜಗಳನ್ನು ಕೊಡ್ತಾರೆ. ಅದು ಮಲ್ಟಿಕಟ್ ಅಂತ ಅದರಲ್ಲೆಲ್ಲ ಥರ ಥರ ಒಂದು ಬೀಜಗಳು ದೊರಕುತ್ತೆ. ಅದನ್ನೆಲ್ಲ ಹಾಕ್ಕೊಂಡು ಮೆಕ್ಕೆಜೋಳ ಅವನ್ನೆಲ್ಲ ಬೆಳೆಸ್ಕೊಂಡು ಅದನ್ನು ಜೊತೆ ಜೊತೆಗೆ ಎರಡನ್ನು ಸೇರಿಸಿ ಹಸಿ ಮೇವು ಮತ್ತು ಒಣ ಮೇವು ಎಲ್ಲ ಸೇರಿಸಿ ಅವಕ್ಕೆ ಕೊಡುವಂಥದ್ದು ಒಂದು. ಮತ್ತು ಅದನ್ನು ಕಟ್ ಮಾಡಲಿಕ್ಕೆ ಯಂತ್ರ, ಹುಲ್ಲು ಕಟ್ ಮಾಡಲಿಕ್ಕೆ ಸಹ ಯಂತ್ರವನ್ನು ಇಟ್ಕೊಂಡಿದ್ದೀವಿ. ಸಗಣಿ ತೆಗಿಲಿಕ್ಕೆ ಬೇರೆ ಬೇರೆ, ನಾನು ಎಲ್ಲಿ ಹೋದ್ರೂ ಬೆಂಗಳೂರಾಗಲಿ ಎಲ್ಲ ಕಡೆ ಹೋದರೂ ಸಹ ನಾನು ಹೊಸದಾಗಿ ಮೊದಲು ಏನು ಹೈನುಗಾರಿಕೆಗೆ ಸಿಗುವಂಥ ಸಾಮಾನುಗಳೇ ಹೊಸದಾಗಿ ಏನು ಇದನ್ನೇನು ಮಾಡಬಹುದು, ನಾನೇ ಒಂದು ಸಲಿಕೆ ಮಾಡಿಸಿದ್ದೀನಿ. ಸ್ವಚ್ಛವಾಗಿ ಸಗಣಿ ತೆಗೆಯುವಂಥದ್ದು, ಕೈಯಿಂದ ತೆಗೆಯೋದಲ್ಲ, ಅದನ್ನು ಈ ರೀತಿ ಮಾಡಿದರೆ ಹೇಗೆ ಅಂತ ನಾವು ವೆಲ್ಡಿಂಗ್ ಮಾಡೋರ ಹತ್ರ ಎಲ್ಲ ಹೋಗಿ ಅವ್ರನ್ನ ಕೇಳೋದು, ಹೀಗೆ ಮಾಡಿಕೊಡಿ ನನಗೆ ಅಂತ ಕೆಲವು ಸತಿ ಅವ್ರನ್ನ ಕೇಳ್ತೀನಿ. ಸೊ ಆ ರೀತಿ ಕೆಲವೆಲ್ಲ ಹೊಸದಾಗ ನಾವೇ ಅದರಲ್ಲಿ ಯೋಚನೆ ಮಾಡಿ ಮಾಡುವಂಥದ್ದಷ್ಟೇ. ಅಂದರೆ ಮಹಿಳೆ ಮನಸ್ಸು ಮಾಡಿದರೆ ಏನು ಬೇಕಾದ ಮಾಡಬಹುದು ಅಂತ. ಖಂಡಿತ. ಮೊದಲು ಪೇಟೆಗೆಲ್ಲ ಹೋದಾಗ ಯಾವ ಸೀರೆ ತಗೊಳ್ಳಿ, ಯಾವ ಪರ್ಸ್ ತಗೊಳ್ಳಿ, ಹೌದು ಅಂತ ನೋಡಿರಬಹುದು ನೀವು. ಹೌದು. ಆದರೆ ಈಗ ನಿಮ್ಗೆ ಆ ಕಡೆ ಗಮನನೇ ಹೋಗಲ್ಲ. ಹೌದು. ಈಗ ಏನಿದ್ರು ಹಸುವಿಗಾಗಿ ಏನ್ ನೋಡ್ಲಿ. ನಾನು ರೋಡ್ ಅಲ್ಲಿ ಯಾವಾಗಲೂ ಡ್ರೈವ್ ಮಾಡುವಾಗ್ಲೇ ಸಹ ಅಷ್ಟೇ ನಾನು ಹೇಳ್ತೀನಿ, ಕಾರ್ ಹುಡ್ಕೊಂಡು ತೋಟಕ್ಕೆ ಹೋಗಿ ಬರ್ತೀನಿ. ಹೌದು, ತೋಟಕ್ಕೆ ಹೋಗ್ತೀನಿ. ದಾರಿಯಲ್ಲಿ ಯಾವ್ದಾದ್ರು ಹಸು ಬಂದ್ರೆ ಅದ ತಕ್ಷಣ ನನ್ನ ಕುತ್ತಿಗೆ ಆ ಕಡೆ ತಿರುಗುತ್ತೆ, ಇದು ವಯಸ್ಸು ಎಷ್ಟಿರ್ಬೋದು, ಇದು ರೋಡ್ ಅಲ್ಲಿ ಏನ್ ತಿನ್ನತ್ತೆ. ಅಂದ್ರೆ ಎಷ್ಟೋ ಹಸುಗಳನ್ನ ಈಗ ಪಟ್ಟಣಗಳಲ್ಲಿ, ಅದು ಬಳ್ಳಾರಿಯಲ್ಲಂತೂ ರೋಡ್ ಅಲ್ಲೇ ಬಿಟ್ಟುಬಿಟ್ಟಿರ್ತಾರೆ, ಅವನ್ನೆಲ್ಲ ನೋಡ್ತಾ ಹೋಗೋದು. ಅಂದ್ರೆ ನನ್ನ ಗಮನ ಆ ಕಡೆ ಈಗ ಅಷ್ಟೇ. ಬಹಳ ತೃಪ್ತ ಜೀವನ. ಹೌದು ಅಲ್ಲ. ಎಷ್ಟು ಲೀಟರ್ ಹಾಲು ಪ್ರತಿದಿನ ಸಿಗ್ತದೆ? ಈಗ 160 ಹಾಗೆ 170 ಇಂದ ಶುರು ಮಾಡಿ ಈಗ ಬೇಸಿಗೆ ಬಂದಾಗ ಏನಾಗ್ತದೆ, ಸ್ವಲ್ಪ ಹಾಲಿನ ಒಂದು ಇದು ಸ್ವಲ್ಪ ಕಡಿಮೆ ಆಗುತ್ತೆ. ಬೆಳಿಗ್ಗೆ ಒಂದು 120 ಹಾಗೆ, ಎರಡು ಹೊತ್ತು. ಮತ್ತೆ KMF ಕಡೆಯಿಂದ ವ್ಯಾನ್ ಬರುತ್ತೆ, ಅವರು ನಾವು ಕ್ಯಾನ್ ತುಂಬಿಸಿಟ್ಟಿರ್ತೀವಿ, ಸ್ವಚ್ಛವಾಗಿ ತೊಳೆದು ಬಿಸಿಲಲ್ಲಿ ಇಟ್ಟು ಅದರಲ್ಲಿ ಹಾಲು. ಒಂದು ದಿವಸ ಸಹ ಹಾಲು ನಿಮ್ದು ಕೆಟ್ಟಿದೆ ಅಂತ ಒಂದು ಇದಿಲ್ಲ, ಯಾಕೆಂದ್ರೆ ನಮ್ಮಲ್ಲಿ ಒಂದು ತೊಳಿಲಿಕ್ಕೆ ವ್ಯವಸ್ಥೆ ಎಲ್ಲ, ಹೇಗೆ ಯಂತ್ರೋಪಕರಣಗಳನ್ನ ಇಟ್ಕೊಂಡು ಚೆನ್ನಾಗಿ ಮಾಡಬೇಕು ಅನ್ನೋದೊಂದು ತೋರಿಸ್ಕೊಡ್ಬೋದು ಯಾರಿಗಾದ್ರೂ. ಹೀಗೆ ಮಾಡಿದ್ರೆ ನಿಮ್ಮ ಹಾಲು ಒಡೆಯೋದಿಲ್ಲ, ನೀವು ಗಲೀಜಾಗಿ ಇಟ್ಕೊಂಡ್ರೆ ಆಕಳುಗಳಿಗೆ ಈ ಥರ ರೋಗ ಬರುತ್ತೆ. ಸೊ ನಮ್ಮಲ್ಲಿ ಆ ರೀತಿ ಇಲ್ಲ ಅನ್ನೋದ ನಾನು ಬಹಳ ಹೆಮ್ಮೆಯಿಂದ ಅಥವಾ ನಾನು ಕಾನ್ಫಿಡೆನ್ಸ್ ಆಗಿ ಹೇಳಬಲ್ಲೆ ಯಾರಿಗಾದ್ರೂ ಅಂತ. ಅಂದ್ರೆ ಮಹಿಳೆ ಜ್ಞಾನದ ಜೊತೆಗೆ ಆಸಕ್ತಿಯ ಜೊತೆಗೆ ಸ್ವಲ್ಪ ಓದಿನ ಜ್ಞಾನ ಮತ್ತು ವಾಸ್ತವದ ಜ್ಞಾನ, ಆಧುನಿಕ ವಿಧಾನಗಳನ್ನ ತಿಳಿದುಕೊಳ್ಳುವಂತ ಈಗಿನ ಇಂಟರ್ನೆಟ್ ಇವನ್ನೆಲ್ಲ ಬಳಸ್ಕೊಳ್ಳುವಂತಹ ವಿಧಾನಗಳು ಎಲ್ಲ ಗೊತ್ತಿದ್ರೆ ಹೌದು ತಮ್ಮ ವೃತ್ತಿಯಲ್ಲಿ ಕೃಷಿಯಲ್ಲಿ ಎಷ್ಟು ಪರಿವರ್ತನೆ ತರ್ಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಈ ನಿಮ್ಮ ಸಂದರ್ಶನನೇ ಸಾಕ್ಷಿ. ಹೌದು ಮೇಡಮ್, ಈಗ ಅದೇ ಇಂಟರ್ನೆಟ್ ಅಂತ ನೀವು ಹೇಳಿದಾಗ ಅದರಲ್ಲಿ ಎಲ್ಲ ಯಾವ ರೀತಿ ಹೊಸ ಹೊಸದು, ಈಗ ಸೈಲೇಜ್ ಅಂತ ಒಂದು ಹಸಿ ಹುಲ್ಲು ಇದ್ದಾಗ ನಾವು ಅದನ್ನ ಒಂದು 45 ದಿವಸ ಅದನ್ನ ಶೇಖರಣೆ ಮಾಡಿ ಮುಚ್ಚಿಡುವಂತಹದ್ದೊಂದು ಒಂದು ಪದ್ಧತಿ ಇದೆ. ಅದನ್ನೆಲ್ಲ ತೋರಿಸ್ತೀನಿ ನಾನು ನಮ್ಮ ಕೆಲಸಗಾರರಿಗೆ, ಈ ರೀತಿ ಹಾಲು ಕರಿಬೇಕು, ಈ ರೀತಿಯ ಮೇವನ್ನ ನಾವು ಮಾಡ್ಕೋಬಹುದು. ಸೊ ಈ ಆಧುನಿಕತೆಯನ್ನ ಬಳಸ್ಕೋಬೇಕು ಖಂಡಿತ. ಯಾವಾಗ್ಲೂ ಒಂದು ಏನೋ ಒಂದು ಬೇರೆ ವ್ಯಯ ಮಾಡದೆ ಸಮಯವನ್ನ ಅದ್ರ ಉಪಯೋಗ ಪಡ್ಕೊಂಡು ಎಲ್ಲ ಈಗಿನ ಯುವಜನಾಂಗಕ್ಕೆ ನಾನು ಹೇಳೋದಷ್ಟೇನೆ, ಖಂಡಿತ ಈಗ ವೈಜ್ಞಾನಿಕ ಮುಂದುವರೆದಿದೆ, ನೀವು ಅದನ್ನೆಲ್ಲ ಉಪಯೋಗಿಸ್ಕೊಂಡು ನಿಮ್ಮ ದಾರಿಯನ್ನ ನೀವು ಹುಡುಕೋಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಬರೀ ಜ್ಞಾನ ಸಾಕಾಗಲ್ಲ, ಅಲ್ಲಿ ವೃತ್ತಿಪರತೆ ಇರಬೇಕು. ಹೌದು, ಪ್ರೊಫೆಷನಲ್ ಟಚ್ ಅಂತಾರಲ್ಲ ಅದು ಇರಬೇಕು ಖಂಡಿತ. ಯಾವುದೇ ಉದ್ಯೋಗ ಮಾಡಿದ್ರು ಜಗತ್ತು ವ್ಯವಸ್ಥೆ ಅದನ್ನ ನಿರೀಕ್ಷಿಸ್ತದೆ. ಬರೀ ಜ್ಞಾನ ಇದ್ರೆ ಒಂದ್ ಕಾಲಕ್ಕೆ ನಡೆದು ಹೋಗ್ತಿತ್ತು, ಈಗ ಹಾಗಲ್ಲ. ಎಲ್ಲಾ ಕಡೆಗೆ ಸ್ಪರ್ಧೆ ಇದೆ, ಎಲ್ಲ ಕಡೆಗೂ ಜ್ಞಾನ ಸಹಜವಾಗಿ ಸಿಗ್ತಿದೆ. ಇಂಥದ್ರಲ್ಲಿ ಇವತ್ತಿನ ಯುವಜನತೆ ಪ್ರೊಫೆಷನಲ್ ಟಚ್ ಅಂದ್ರೆ ವೃತ್ತಿಪರತೆ ಅಂತ ಗಮನ ಹರಿಸ್ಬೇಕು ಅಂತ. ಹೌದು, ನಿಮ್ಮ ಆಕಳುಗಳಿಗೆ ಹೆಸರುಗಳನ್ನ ಇಟ್ಟಿದ್ದೀರಾ? ನಾನು ಎಲ್ಲ ನದಿಗಳ ಹೆಸರುಗಳನ್ನ ಇಟ್ಟಿದ್ದೀನಿ. ಕರುಗಳು ತಕ್ಷಣ ಬರ್ತಾವೆ, ಬರ್ಲಿಕ್ಕಿಲ್ಲ, ಕಟ್ ಹಾಕಿರ್ತೀವಿ ಆದ್ರೆ ನೋಡುತ್ತೆ. ಗೌರಿ, ಗಂಗೆ ಆ ತರನು, ಆಮೇಲೆ ಕರುಗಳಿಗೆ ಅವು ಇರೋ ಒಂದು ಕಲರ್ಗೆ. ಸೊ ಹಾಗೆ ನಮ್ಮ ತಂದೆಗೆ ಇದ್ರ ಬಗ್ಗೆ ಬಹಳಷ್ಟು ಆಸಕ್ತಿ. ಅವರು ಚಿಕ್ಕವರಿದ್ದಾಗ ನಮ್ಮನೆಯಲ್ಲಿ ಹಸುಗಳಿತ್ತು, ಆಕಳಿತ್ತು, ಅದಿತ್ತು, ಎಮ್ಮೆ ಇತ್ತು. ಸೊ ಅವರು ಸಹ ಅದು ಬಂದು ಅವರು ನನಗೆ ಜೊತೆಲಿ ಬಹಳ ಪ್ರೋತ್ಸಾಹ ನೀಡ್ತಾರೆ. ಅವ್ರನ್ನ ನಾನು ಈ ಸಮಯದಲ್ಲಿ ನೆನೆಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ಅವ್ರ ಹೆಸರು ತಂದೆ ಶ್ರೀನಿವಾಸ ಮೂರ್ತಿ ಅಂತ. ಸೊ ನಮ್ಮ ತಾಯಿಯವರು ಸಹ ಅನಿಲ ಅಂತ, ಅವರು ಸಹ ಬಹಳಷ್ಟು ನನಗೆ ಪ್ರೋತ್ಸಾಹ ಕೊಡ್ತಾರೆ. ನಿಮ್ಮ ಹೊಲದಲ್ಲಿ ಮತ್ತೆ ಬೇರೆ ಬೆಳೆಗಳನ್ನ ಹಾಕಿದೀರಾ ಅಥವಾ ಬರೀ ಹೈನುಗಾರಿಕೆಗೆ ಮೀಸಲಿಟ್ಕೊಂಡಿದ್ದೀರಾ? ಇಲ್ಲ, ಹೈನುಗಾರಿಕೆಗೆ ಎಷ್ಟು ಬೇಕೋ ನಾವು ಅಷ್ಟೇವನ್ನ ಇಟ್ಕೊಂಡಿದೀವಿ 2 ಎಕರೆ ಭೂಮಿಯನ್ನ. ಯಾಕಂದ್ರೆ ಬೇರೆ ಬೆಳೆ ಅಂದ್ರೆ ನಾವು ಯಾವಾಗ್ಲೂ ಬೆಳೆಯುವಂತದ್ದು ಭತ್ತವನ್ನ ಬೆಳೆಯೋದು, ಗದ್ದೆ ಅದು, ಹಾಗಾಗಿ ಭತ್ತ ಬೆಳಿತೀವಿ. ನೀರಿನ ವ್ಯವಸ್ಥೆ ಚೆನ್ನಾಗಿದೆ, ಅದು ನನ್ನ ಅದೃಷ್ಟ ಅಂತ ಹೇಳಬೇಕು. ಎಷ್ಟೋ ಹಳ್ಳಿಗಳಲ್ಲಿ ನಾನು ಈಗಲೂ ಡೈರಿಗಳನ್ನ ಕೆಲವರನ್ನ ಮಾತಾಡಿಸ್ತಾ ಇರ್ತೀನಿ, ಅವ್ರು ಹೇಳ್ತಾರೆ ಮೇಡಮ್ ನಾವು ಮುಚ್ಚುತ್ತಾ ಇದ್ದೀವಿ ಡೈರಿ, ನೀರಿಲ್ಲ ನಮಗೆ ಹಾಗೆ ಅಂತ ಕೆಲವರು ಫೋನ್ ಮಾಡಿದಾಗ ಹೇಳ್ತಾ ಇರ್ತಾರೆ. ನಾನು ಈಗೊಂದು ಎಲ್ಲ ಡೈರಿಯವ್ರನ್ನು ನಂಬರ್ಗಳು ತಗೊಳ್ಳೋದು, ಅವ್ರಿಗೆ ಯಾವ ರೀತಿ ನಿಮ್ದು ತೊಂದರೆ ಏನು, ನಮ್ಮ ತೊಂದರೆ ಈ ರೀತಿ ಇದೆ. ಸೊ ನನಗೆ ಗೊತ್ತಿದ್ದಂತಹ ಅವರಿಗೆ ಐಡಿಯಾ ಹೇಳೋದು, ಏ ಹೀಗೆ ಮಾಡ್ರಿ ನೀವು ಅಂತ ಅವರಿಗೆ ಹೇಳು, ಅವ್ರದ್ದೆಲ್ಲ ತಿಳ್ಕೊಳ್ತೀವಿ. ಸಾಕಷ್ಟು ಮಾತಾಡಿದಾಗ ಅವರ ಸಮಸ್ಯೆಯನ್ನು ತಿಳಿದಾಗ ನನಗೆ ಬಂದಂತಹ ಒಂದು ನನ್ನ ಸಮಸ್ಯೆ ಕೂಡ ಅವರು ಬಗೆಹರಿಸ್ತಾರೆ. ನನಗೆ ಸಪೋರ್ಟ್ ಚೆನ್ನಾಗಿದೆ. ಮೊದಲು ಮಹಿಳೆ ಏನು ಮಾಡ್ತಾರೆ ಅನ್ನೋದು ಒಂದು ಕೆಲಸಗಾರರಲ್ಲಿ ಸಹ ಇರಲ್ಲ ಅವರಿಗೆ ಒಂದು, ಏ ಇವರು ಹೆಂಗಸರು ಏನು ನಡೆಸ್ತಾರೆ ಅಂತ ಆ ಗತ್ತು. ಶಾಲೆ ಓದಿದವರು ಇವರಿಗೆಲ್ಲ ಈ ಕೆಲಸ ಮಾಡಕ್ಕಾಗತ್ತಾ, ನೀವ್ಯಾಕೆ ಈ ಉದ್ಯೋಗಕ್ಕೆ ಬಂದ್ರಿ ಅಂತ. ಸೊ ಆದ್ರೆ ಅದರಲ್ಲಿ ನಾವು ತೋರಿಸುವಂತ ಆಸಕ್ತಿ ಯಾರೇ ಆಗ್ಲಿ, ನಾವು ವ್ಯಕ್ತಿ ಈಗ ಮಹಿಳೆ ಅಂತಲ್ಲ, ಗಂಡಸರು ಸಹ ಒಂದು ಉದ್ಯೋಗವನ್ನ ಮಾಡಿದಾಗ ಅದರಲ್ಲಿ ನಾವು ಸಂಪೂರ್ಣವಾಗಿ ತೊಡಗಿಸ್ಕೊಂಡಾಗ ಪ್ರತಿಯೊಬ್ಬರು ನಮ್ಮ ಜೊತೆಲಿ ಕೈಗೂಡಿಸ್ತಾರೆ, ಆವಾಗ ಅದಕ್ಕೊಂದು ಬೆಲೆ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಸುಧಾ ಅವರೇ, ಕಣ್ಣು ಮುಂದೆ ಕಟ್ಟೋ ಹಾಗೆ ನಿಮ್ಮ ಹೈನುಗಾರಿಕೆಯ ಅನುಭವವನ್ನು ಎಳೆ ಎಳೆಯಾಗಿ ಬೆಚ್ಚಿಡ್ತಾ ನಿಮ್ಮ ತೋಟದ ಮನೆಯನ್ನ ತೋರಿಸ್ತಾ ಇದ್ದೀರಿ. ಈಗ ಹಾಲಿನ ಮೌಲ್ಯವರ್ಧನೆಗೂ ಏನಾರು ಮಾಡ್ತಿದ್ದೀರಾ? ಅಂದ್ರೆ ತುಪ್ಪ ಮಾಡಿ ಮಾರೋದು, ಅಥವಾ ಬೆಣ್ಣೆ ಮಾರೋದು? ಇಲ್ಲ ಮೇಡಮ್, ನಾವು ಅದು ಮಾಡಬಹುದು. ಅದಕ್ಕೆಲ್ಲ ಮಾಡಲಿಕ್ಕೆ ಉಪಕರಣಗಳೆಲ್ಲ ಇದೆ. ಈಗ ಬೆಣ್ಣೆ ತೆಗಿಲಿಕ್ಕೆ ಉಪಕರಣ ಇದೆ. ಆದರೆ ಬೆಣ್ಣೆ ತೆಗೆದಾಗ ಏನಾಗುತ್ತೆ, ಮಜ್ಜಿಗೆ ಉಳಿಯುತ್ತೆ. ಮತ್ತೆ ಅದನ್ನು ಮಾರಾಟ ಮಾಡಲಿಕ್ಕೋಸ್ಕರ ಅದನ್ನು ನಾವು ಮತ್ತೆ ಇಲ್ಲ ಅಂದರೆ ಚೆಲ್ಲಬೇಕು. ಅದೆಲ್ಲ ನಮಗೆ ಈ KMFನವರು ಒಂದು ಅನುಕೂಲ ಏನು ಅಂದರೆ ಹಾಲನ್ನು ತೆಗೆದುಕೊಂಡು ಹೋಗ್ತಾರೆ. ನಾವು ಕರೆದಿದ್ದು ಹಾಲನ್ನು ಹಾಗೆ ಮುಚ್ಚಿಟ್ಟು ಬಿಡ್ತೀವಿ ಕ್ಯಾನ್ನಲ್ಲಿ, ಅವ್ರು ತಗೊಂಡು ಹೋಗ್ತಾರೆ. ಹಾಗಾಗಿ ಈ ಸದ್ಯಕ್ಕಂತೂ ನಾನು ಯಾವುದೇ ಆ ಥರ ಪ್ರಯತ್ನ ಮಾಡಿಲ್ಲ, ಮಾಡಬಹುದು ಮುಂದೆ. ಈಗ ನೀವು ಹಾಕಿದಷ್ಟು ಬಂಡವಾಳ ವಾಪಸ್ ಬಂತ? ಹಾಕಿದ ಬಂಡವಾಳ ವಾಪಸ್ ಇನ್ನೂ ಬಂದಿಲ್ಲ. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಬಂದಿದ್ದನ್ನು ಇನ್ನೊಂದಿಷ್ಟು ಹೆಚ್ಚಿಗೆ ಮಾಡೋಣ, ಇನ್ನೊಂದೆರಡು ಆಕಳು ತಗೊಳ್ಳೋಣ ಅಂತ. ಹಾಗೆ ನನಗೆ ಪ್ರಾಣಿಗಳು ಯಾವತ್ತೂ ಮೋಸ ಮಾಡಲ್ಲ ಅಂತ ನನ್ನ ಇದುವರೆಗಂತೂ ಕೈ ಬಿಟ್ಟಿಲ್ಲ. ಸೊ ಮಾಡ್ತಾ ಇದ್ದೀನಿ, ಅವು ನನ್ನ ಜೊತೆಗಿದ್ದಾವೆ, ನಂಗೆ ಧೈರ್ಯ. ಇನ್ನೊಂದೇನು ಅಂದರೆ ನಾವು ಆಕಳು ಯಾಕಪ್ಪ ನಾವು ಈ ಆಕಳುಗಳನ್ನೇ ಅಂದರೆ ಆಕಳು ಏನೂ ಹಾಲು ಕೊಡಲ್ಲ. ಅವಾಗ ಏನು ಮಾಡ್ತಾರೆ, ಈಗಿನ ಒಂದು ಸಾಕಷ್ಟು ಜನಗಳನ್ನ ಕೇಳೇ ಇಲ್ಲ ಮೇಡಮ್ ಕೊಟ್ಟುಬಿಡ್ರಿ ಅವನ್ನೆಲ್ಲ, ನಿಮಗೆ ಹಾಲು ಕೊಡಲ್ಲ ನೀವು ಡೈರಿಯಲ್ಲಿ ಇಟ್ಕೋಬೇಡಿ ಅಂತ ಕೆಲವರು ಹೇಳ್ತಾರೆ. ಆದರೆ ಅದು ಹಾಲು ಕೊಡದೇ ಇದ್ದರೆ ಸಗಣಿ ಹಾಕುತ್ತಲ್ಲ, ಆ ಸಗಣಿಯಿಂದ ನಮಗೆ ಬರುವಂತಹ ಲಾಭನೇ ಅಲ್ಲ. ನೀ ಹಾಲು ಕೊಡದೇ ಇದ್ರೆ ಹುಲ್ಲು ತಿನ್ನತ್ತೆ, ಸಗಣಿ ಹಾಕುತ್ತೆ, ನನಗಷ್ಟೇ ಸಾಕು. ಸೊ ಅದರಿಂದ ನಾವು ಗೊಬ್ಬರ ಮಾಡ್ಕೊಳ್ತೀವಿ. ನಾನು ಮುಂದೆ ಯಾರಿಗೆ ಡೈರಿ ಮಾಡೋರಿಗಲ್ಲೂ ಹೇಳ್ತೀನಿ, ಆಕಳು ರಿಟೈರ್ಮೆಂಟ್ ನಾವು ಹೇಗೆ ರಿಟೈರ್ಮೆಂಟ್ ಲೈಫು, ಅವಕ್ಕೂ ಒಂದು ರಿಟೈರ್ಮೆಂಟ್ ಒಂದು ಕೊಟ್ಟಿಗೆಯನ್ನು ಬೇರೆ ಮಾಡಿ ನಿಮ್ಮ ಉದ್ಯೋಗವನ್ನು ಮಾಡ್ಕೊಳ್ಳಿ. ಆದರೆ ಅವನ್ನೆಲ್ಲ ಮಾಡಿ ಅವಕ್ಕೆ ಹುಲ್ಲು ಹಾಕಿ ಆ ಸಗಣಿಯನ್ನು ತೆಗೆದಿಟ್ಕೊಳ್ಳಿ. ಅದರಿಂದ ಸಾಕಷ್ಟು ಇವಾಗೆಲ್ಲ ಬೆಲೆ ಇದೆ ಅದಕ್ಕೆ, ಗೊಬ್ಬರಕ್ಕೆ ಸಗಣಿ ಗೊಬ್ಬರ ಮಾಡ್ತಾ ಇದ್ದಾರೆ, ಸಾವಯವ ಗೊಬ್ಬರವನ್ನು ಮಾಡ್ತಾರೆ. ಅದಕ್ಕೆ ನಮ್ಮನ್ನದು ಯಾವತ್ತೂ ಕೈ ಬಿಡಲ್ಲ. ನಾನು ಬೇಡ್ಕೊಳ್ತೀನಿ ಪ್ರತಿಯೊಬ್ಬರನ್ನ, ಆಕಳುಗಳನ್ನ ಅಯ್ಯೋ ಇದು ಹಾಲು ಕೊಡಲ್ಲ ಕೊಟ್ಬಿಡಿ ಅಂತ ಮಾತ್ರ ಕೊಡಬೇಡಿ, ಅದನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮಾತು ಕೇಳಿದ್ರೆ ಒಂದು ಗೀತೆ ನೆನಪಾಗ್ತಾ ಇದೆ, ನೀನಾರಿಗಾದೆಯೋ ಎಲೆ ಮಾನವ ಹರಿಹರಿ ಗೋವು ನಾನು ಅಂತ ಹಾಡೋ ಒಂದು, ನಮ್ಮ ಆಕಾಶವಾಣಿಯಲ್ಲಿ ತುಂಬಾ ಸಾರಿ ಪ್ರಸಾರ ಮಾಡ್ತೀವಿ ನಾವು ಅದನ್ನ. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನಸಲಿಗೆ ವಿಭೂತಿಯಾದೆ ಅಂತ. ನಾವು ಖಂಡಿತ ನಾವು ಮನುಷ್ಯರ ಆ ಹಸುವನ್ನು ನಾವು ನೋಡ್ಕೊಳ್ತೀವಿ ಅಂದ ಅಷ್ಟು ನಮಗೆ ಉಪಯೋಗಕ್ಕೆ ಬರುತ್ತೆ. ಅದರ ಗೋಮೂತ್ರ ಈಗಿನ ಎಲ್ಲ ಗೋಮೂತ್ರದಿಂದ ಸಾಕಷ್ಟು ಕಾಯಿಲೆಗಳನ್ನು ನಿವಾರಣೆ ಮಾಡುವಂಥದ್ದು ಎಲ್ಲ ಬಂದಿದೆ. ವಾಸಿಯಾಗತ್ತೆ ಕಾಯಿಲೆ ಅಂತ ಔಷಧಿಯಾಗಿ ತಗೊಳ್ತಾ ಇದ್ದಾರೆ. ದೊಡ್ಡ ದೊಡ್ಡ ಕಾಯಿಲೆಗಳೆಲ್ಲ ಕಡಿಮೆ ಮಾಡುವಂಥ ಒಂದು ಶಕ್ತಿ ಗೋಮೂತ್ರದಲ್ಲಿದೆ. ಸೊ ಅದನ್ನೆಲ್ಲ ಮಾಡುವಂಥ ಪ್ರಯತ್ನ ಇನ್ನೂ ಮಾಡಿಲ್ಲ ನಾನು, ಮಾಡಬೇಕು. ಆದ್ರೂ ಆಕಳುಗಳನ್ನ ನೋಡ್ಕೊಳ್ಳೋದೇ ಒಂದು ತೃಪ್ತಿ. ಅದು ಎಷ್ಟು ಲಾಭ ಬರುತ್ತೋ ಅಷ್ಟೇ ತಗೊಳ್ಳೋಣ, ಮತ್ತೆ ಅದನ್ನು ನೋಡ್ಕೊಳ್ಳೋಣ ಅಂತ ನನ್ನ ಆಸೆ. ಸುಧಾರಿ ಹೈನುಗಾರಿಕೆ ಬಗ್ಗೆ ಎಲ್ಲ ಮಾಹಿತಿಯನ್ನ ಕೊಡ್ತಾ ಇದ್ರಿ. ಈಗ ನಿಮ್ಮ ಮಾತನ್ನ ಕೇಳಿ ನಾನು ಹೈನುಗಾರಿಕೆಗೆ ಇಳಿಬೇಕು ಅಂತ ಯಾರಾದ್ರೂ ವಿಚಾರ ಮಾಡ್ತಾ ಇದ್ರೆ ಅವರು ಏನೇನು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಆರಂಭಕ್ಕೆ ಹೇಳ್ತೀರಾ? ಮೊಟ್ಟ ಮೊದಲನೇದಾಗಿ ನಾನು ಹೇಳಕ್ ಇಷ್ಟಪಡೋದು, ಮೊದಲು ಹೈನುಗಾರಿಕೆ ಬಗ್ಗೆ ಒಂದು ತಿಳುವಳಿಕೆಯನ್ನ ಮೊದಲೇ ತಗೊಳ್ಳೋದು ಉತ್ತಮ. ಯಾಕೆಂದ್ರೆ ಆಮೇಲೆ ಅಲ್ಲಿ ಬಂದಂತಹ ಕಷ್ಟಗಳು ಅದರಲ್ಲಿ ತೊಂದರೆ ಪಟ್ಟು ನಂತರ ಅದನ್ನು ನಿವಾರಣೆ ಮಾಡೋದಕ್ಕಿಂತ ನಿವಾರಣೆ ಬಗ್ಗೆ ತಿಳ್ಕೊಳ್ಳೋದು. ಯಾವ ರೀತಿ ಅಂದರೆ ನಾವು ಪಶು ವೈದ್ಯಕೀಯ ಇಲಾಖೆ ಏನಿದೆ, ವೆಟರ್ನರಿ ಡಿಪಾರ್ಟ್ಮೆಂಟ್ ಅಂತ ಮೋತಿ ಸರ್ಕಲ್ ಎದುರುಗಡೆ ಇದೆ, ಅಲ್ಲಿ ಡಾಕ್ಟರ್ ಶಶಿಧರ್ ಅಂತ ಇರ್ತಾರೆ. ಅವರು ನಮಗೆ ಬಹಳಷ್ಟು ಮಾಹಿತಿಯನ್ನು ಕೊಡ್ತಾರೆ, ಮತ್ತು ಟ್ರೈನಿಂಗ್ ಇರುತ್ತೆ, 8 ದಿವಸ ಟ್ರೈನಿಂಗ್ ಕೊಡ್ತಾರೆ. ಪ್ರತಿಯೊಬ್ಬರು ಹಳ್ಳಿಗಳಿಂದ ಬರ್ತಾರೆ, ಅಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ, ಬೆಳಗ್ಗೆ ಊಟ ತಿಂಡಿ ಕಾಫಿ ಪ್ರತಿಯೊಂದರ ವ್ಯವಸ್ಥೆ ಇದೆ. ನಮ್ಮ ಸರ್ಕಾರದವರು ಎಷ್ಟೆಲ್ಲ ಮಾಡ್ತಾ ಇದ್ದಾರೆ ಆದರೆ ಜನಗಳಿಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಹಾಗಾಗಿ ನೀವು ಅಲ್ಲಿ ಬಂದು ನಿಮ್ಮ ಹೆಸರನ್ನು ನೋಂದಾಯಿಸಿ ಡಾಕ್ಟರ್ ಶಶಿಧರ್ ಅವರನ್ನ ಭೇಟಿಯಾಗಿ ಅದ್ರ ಬಗ್ಗೆ ತಿಳ್ಕೊಂಡ್ರೆ ಖಂಡಿತ ನಿಮಗೆ ಇದರಿಂದ ಲಾಭ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸುಧಾರೆ, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಒಂದು ಸಂದೇಶ ನಿಮ್ಮಿಂದ ಬೇಕು ಅಂದ್ರೆ ಸ್ವಚ್ಛತೆಯನ್ನ ಕಾಪಾಡೋದು ಕೂಡ ಬಹಳ ಮಹತ್ವದ್ದು ಈಗಿನ ದಿನಗಳಲ್ಲಿ. ಹೌದು, ಖಂಡಿತ. ಯಾಕೆಂದ್ರೆ ನಾವು ಹಸುಗಳನ್ನ ಆಕಳುಗಳನ್ನ ಕಟ್ಟಿದಾಗ ಮನೆ ಅಕ್ಕಪಕ್ಕ ಸ್ವಚ್ಛತೆಯನ್ನ ಮೊದಲಾಗಿ ಅದನ್ನ ತೆಗೆಸ್ತಾರೆ. ಈಗ ನಾವು ಒಂದು ಏನಿದೀವಿ ಸ್ವಚ್ಛತಾ ಅಭಿಯಾನದಲ್ಲಿ ಇರೋದ್ರಿಂದ ಸ್ವಚ್ಛತೆಯನ್ನ ಮೊದಲು ಕಾಪಾಡಿಕೊಳ್ಬೇಕು. ಕೊಟ್ಟಿಗೆ ಹೇಗಿರ್ಬೇಕು ಮತ್ತೆ ಆ ಕೊಟ್ಟಿಗೆ ಸ್ವಚ್ಛತೆಯನ್ನ ಕಾಪಾಡೋದು ಅಕ್ಕಪಕ್ಕದವ್ರಿಗೆ ತೊಂದರೆ ಆಗಬಾರ್ದು. ಯಾರು ನಮ್ಮನ್ನ ಇವರು ಡೈರಿ ಮಾಡಿ ಈ ರೀತಿ ತೊಂದರೆ ಆಯ್ತು ಅಂತ ಬೆಟ್ಟು ಮಾಡಿ ತೋರಿಸೋ ತರ ಖಂಡಿತ ಮಾಡ್ಕೋಬಾರ್ದು ಅಂತ ಇಷ್ಟಪಡ್ತೀನಿ. ಅದಕ್ಕೆ ನಮಗೆ ಹೆಚ್ಚಿನ ಪ್ರತಿಯೊಂದು ವಿವರಕ್ಕೆ ನೀವು ಪಶು ವೈದ್ಯಕೀಯ ಈ ವೆಟರ್ನರಿ ಡಿಪಾರ್ಟ್ಮೆಂಟ್ಗೆ ಹೋಗಿ ಅಲ್ಲಿ ಇಲಾಖೆಯಲ್ಲಿ ಎಲ್ಲ ಮಾಹಿತಿಯನ್ನ ಕೊಡ್ತಾರೆ. ಅದನ್ನ ಮೊದಲು ತಿಳ್ಕೊಳ್ಳಿ, ನಂತರ ಅದನ್ನೇ ನೀವು ಚೆನ್ನಾಗಿ ಅದನ್ನ ಫಾಲೋ ಮಾಡಿಕೊಂಡು ಅದರ ಬಗ್ಗೆ ತಿಳ್ಕೊಬಹುದು. ಅಂದ್ರೆ ಯಾವುದೇ ಕೆಲಸ ಮಾಡಿದ್ರು ಪೂರ್ವ ಸಿದ್ಧತೆ ಬಹಳ ಮಹತ್ವದ್ದು. ಖಂಡಿತ, ಯಾವುದೇ ಕೆಲಸ ನಾವು ಆರಂಭ ಮಾಡೋದಾದ್ರೂ ಮೊದಲಿಗೆ ಸಿದ್ಧತೆ ಮಾಡ್ಕೊಳ್ಬೇಕು. ಆ ಕ್ಷೇತ್ರ ಏನು, ಅಲ್ಲಿಯ ವ್ಯಾಪ್ತಿ ಏನು, ಸಮಸ್ಯೆಗಳೇನು, ಸಮಸ್ಯೆಗೆ ಪರಿಹಾರಗಳು ಎಲ್ಲಿ ಸಿಗ್ತವೆ ಎಲ್ಲ ತಿಳ್ಕೊಂಡು ನೀರಿಗಳಿದ್ರೆ ನಾವು ಒಳ್ಳೆ ಈಜುಗಾರ ಅನ್ಸ್ಕೊಳ್ತೀವಿ. ಮತ್ತು ನಿರ್ದಿಷ್ಟ ಗುರಿಯನ್ನ ತಲುಪಲಿಕ್ಕೆ ಸಾಧ್ಯ ಅಂತೀರಿ. ಹೌದು, ಈಗ ಮುಳ್ಳು ದಾರಿ ಹೋಗಿ ಆಮೇಲೆ ಅದನ್ನ ಇದು ಮಾಡೋಕ್ಕಿಂತ ಮುಂಚೆನೆ ಒಂದು ಹೈವೇ ರೋಡ್ ಇದೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಂದು ಗಾಡಿ ಚೆನ್ನಾಗಿತ್ತು, ನಾನು ಎಲ್ಲೆಲ್ಲೋ ಎದ್ದು ಬಿದ್ದು ಮತ್ತೆ ಹೈವೇ ರೋಡಿಗೆ ಬಂದೆ ಅಂತ. ಸೊ ಮೊದಲೇ ಎಲ್ಲರೂ ಹೈವೇ ರೋಡಲ್ಲಿ ಒಳ್ಳೆ ತಾರ್ ರೋಡಲ್ಲಿ ಹೋಗ್ತಾ ಇದ್ರೆ ಸುಗಮವಾಗಿ ಹೋಗ್ಬೇಕಂದ್ರೆ ಚೆನ್ನಾಗಿ ನಾವು ನಮ್ಮ ಪ್ರಯಾಣವನ್ನ ಈ ಇದರಲ್ಲಿ ಹೈನುಗಾರಿಕೆಯಲ್ಲಿ ಸಾಗಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಸುಧಾರೇ, ಸಾಕಷ್ಟು ಮಾಹಿತಿ ಹೇಳಿದ್ರೆ ಹೈನುಗಾರಿಕೆ ಬಗ್ಗೆ. ನಿಮ್ಮ ಮಾತಿನಿಂದ ಸ್ಫೂರ್ತಿಗೊಂಡು ಯಾರಾದ್ರೂ ನಾವು ಮಾಡಬೇಕು ಅಂತ ಅಪೇಕ್ಷೆ ಪಟ್ಟು ನಿಮ್ಮ ಹೈನುಗಾರಿಕೆ ಕೇಂದ್ರ ನೋಡ್ಲಿಕ್ಕೆ ಬಂದ್ರೆ ಎಲ್ಲ ವಿವರಗಳನ್ನ ಕೊಡ್ತೀವಿ? ಖಂಡಿತ ಕೊಡ್ತೀವಿ ಮೇಡಮ್. ಸಾಕಷ್ಟು ಜನ ಎಲ್ಲ ಬರ್ತಾರೆ, ನೀವು ಡೈರಿ ಮಾಡಿದ್ದಾರೆ, ಒಬ್ರು ಯಾರೋ ಮಹಿಳೆ ಮಾಡಿದ್ದಾರೆ ಅಂತ ಬರ್ತಾರೆ, ಆಗ ನಂಗೆ ಬಹಳ ಖುಷಿ ಆಗ್ತದೆ. ಹೌದು, ನಮಗೂ ಒಂದು ಬೆಲೆ ಇದೆ, ಮಾಡಬಹುದು. ಯಾಕೆಂದ್ರೆ ಇದು ಈ ವೃತ್ತಿ ಹೆಂಗಸರಿಗೆ, ನಾನು ಪ್ರತಿಯೊಬ್ಬ ಮಹಿಳೆಗೆ ಹೇಳೋದೇನು ಅಂದ್ರೆ ಇದನ್ನ ಹೆಣ್ಣು ಮಗಳೇ ನೋಡ್ಕೊಳ್ಳೋಂಥದ್ದು. ಇದು ಬೇರೆ ಎಲ್ಲ ವಿಷಯ ಏನು ಅಂದ್ರೆ ನಾವು ಹುಲ್ಲುಗೆ ಅದಕ್ಕೆ ಇದಕ್ಕೆ ಓಡಾಟಕ್ಕೆ ಇಲ್ಲದೆ ಇದ್ರು ಸಾಕಷ್ಟು ನಮ್ಗೆ ಸಪೋರ್ಟ್ ಸಿಕ್ಕತ್ತೆ. ಆದ್ರೆ ಅಲ್ಲಿ ನಿಂತ್ಕೊಂಡು ಬಹಳ ಪೇಷನ್ಸ್ ಇಂದ ನಾವು ಅವುಗಳನ್ನ ನೋಡ್ಕೊಳ್ಳೋದು. ಯಾಕೋ ಇವತ್ತು ಕೂತೆ ಇರುತ್ತೆ, ಕೆಲವೊಮ್ಮೆ ಹಸು ಮಲ್ಕೊಂಡಿರುತ್ತೆ, ಯಾಕೆ ಇದು ಅದು ನಿಂತ್ಕೊಂಡಿಲ್ಲ ಅಂದ್ರೆ ಅವಾಗ ನಮಗೆ ಅದು ಗಮನಕ್ಕೆ ಬರುತ್ತೆ. ಬಾಯಿ ಆಡಿಸ್ತಾ ಇಲ್ಲ, ಅದು ಗಮನಕ್ಕೆ ಬರುತ್ತೆ, ಅದಕ್ಕೆ ಹುಷಾರಿಲ್ಲ. ನಾನು ಬಂದು ನೋಡ್ಕೊಂಡು ಹೋಗಿ ಹೇಳ್ತೀನಿ, ಅದಕ್ಕೆ ಯಾಕೋ ಹುಷಾರಿಲ್ಲ ನೋಡಿ ಅಂತ. ಹಾಗೆ ಮಹಿಳೆಯರೇ ಮಾಡುವಂತ ಈ ಒಂದು ಇದು ವೃತ್ತಿ ಅಂತ ಉದ್ಯೋಗ ಅಂತ ಹೇಳ್ಬೇಕು. ತಾಯಿ ಆರೈಕೆ ಮಕ್ಕಳಿಗೆ ಸಿಗೋ ಹಾಗೆ ಅಲ್ಲಿ ಪ್ರಾಣಿ ಪಕ್ಷಿಗಳು ಸುಖವಾಗಿ ಸಾಕಷ್ಟು ಜನ ಮಾಡಿದ್ದಾರೆ ಮೇಡಮ್. ನನ್ಗೆ ನನ್ನ ಒಂದು ಗೊತ್ತಿರೋರು ತಿಳಿದವರು ಬಂದ್ರೆ ನಾವು ಡೈರಿ ಮಾಡ್ಬೇಕು ಮೇಡಮ್, ಡೈರಿ ಮಾಡ್ತಾ ಇದ್ದಾರೆ ಅಂತ ಬರ್ತಾರಲ್ಲ, ಅವ್ರಿಗೆಲ್ಲ ಅದ್ರ ಬಗ್ಗೆ ನಾವು ವಿಷಯವನ್ನ ಹೇಳ್ತೀನಿ. ಧರ್ಮಸ್ಥಳ ಮಂಜುನಾಥ ಸಂಘದ ಕಡೆಯವರು ಯಾವಾಗ್ಲೂ ಅಲ್ಲಿ ಬಂದು ಮಹಿಳೆಯರನ್ನ ಕರ್ಕೊಂಡು ಬರ್ತಾರೆ, ತೋರಿಸ್ತಾರೆ, ಹೇಳ್ತಾರೆ. ಅವಾಗ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ ಹೇಗ್ ಮಾಡ್ಬೇಕು. ಈಗ ನಿಮ್ಮ ಸಂದರ್ಶನ ನಮ್ಮ ಆಕಾಶವಾಣಿಯಲ್ಲಿ ಕೇಳಿದವರು ಕೇಳೋಗರು ಕೂಡ ಬರಬಹುದು. ಖಂಡಿತ ಬರಬಹುದು. ಇನ್ನೊಂದ್ಸಾರಿ ಹೇಳ್ಬಿಡಿ ನಿಮ್ಮ ಡೈರಿ ಎಲ್ಲಿ ಬರುತ್ತೆ ಅಂತ. ಮೋಕಾ ಬಸ್ ಸ್ಟ್ಯಾಂಡ್, ಹೊಸ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಕಾರ್ಪೊರೇಷನ್ ಬ್ಯಾಂಕ್ ಇದೆ, ಅದ್ರ ಹಿಂದ್ಗಡೆನೆ ಮುಂದೆ ಬ್ಯಾಂಕ್ ಇದೆ, ಹಿಂದ್ಗಡೆ ನಂದು ಡೈರಿ ಇದೆ. ಅಲ್ಲಿ ಯಾರು ಕೇಳಿದ್ರು ಡೈರಿ ಅಂದ್ರೇನೆ ಮೇಡಮ್ ಅವ್ರದ್ದು ಡೈರಿ ಅಂತ ಹೇಳ್ತಾರೆ. ಬನ್ನಿ, ಖಂಡಿತ ಯಾರಾದ್ರೂ ನೋಡ್ಲಿಕ್ಕೆ ಬರಬಹುದು, ಬಹಳ ಸಂತೋಷ. ಇನ್ನು ದೂರವಾಣಿ ಕರೆ ಮಾಡಿ ತಿಳ್ಕೊಳ್ಳೋಣ ಅಂತ ಅಪೇಕ್ಷೆ ಪಟ್ರೆ? ಖಂಡಿತ ಮಾಡಲಿ. 9480361283. ಇನ್ನೊಂದ್ಸಾರಿ ಹೇಳಿ. 9480361283. ಅಂದ್ರೆ ವಿದ್ಯೆ, ವಿನಯ, ಶ್ರದ್ಧೆ, ಇವು ಮೂರನ್ನು ಮಹಿಳೆ ಮೇಳೈಸಿಕೊಂಡು ಒಂದು ಯಾವ್ದಾದ್ರು ವಿಷಯಕ್ಕೆ ಮನಸ್ಸು ಮಾಡಿದ್ರೆ ಏನ್ ಮಾಡಬಹುದು ಅನ್ನೋದಕ್ಕೆ ಒಳ್ಳೆ ನಿದರ್ಶನ ನಿಮ್ಮ ಪ್ರಯತ್ನ. ಧನ್ಯವಾದ. ನಿಮ್ಮ ಪ್ರಯತ್ನ ಎಲ್ಲ ಮಹಿಳೆಯರಿಗೆ ಸ್ಫೂರ್ತಿಯಾಗಲಿ, ಎಲ್ಲ ಮಹಿಳೆಯರು ಇದೇ ತರ ಪ್ರಯತ್ನ ಮಾಡಿ ಒಂದು ಸ್ವಯಂ ಪ್ರತಿಭೆಯಿಂದ ತಮ್ಮ ಸ್ವಂತ ಕಾಲ ಮೇಲೆ ನಿಲ್ಲುವಂತಾಗ್ಲಿ. ಜೊತೆಗೆ ಇದು ಬರೀ ತನಗಷ್ಟೇ ಉಪಯೋಗ ಅಲ್ಲ, ಈಗ ಯಾವುದೋ ಒಂದು ಕೆಲಸ ನಾವು ಮಾಡಿದ್ರೆ, ಎಲ್ಲೋ ಒಂದು ಉದ್ಯೋಗ ಮಾಡಿದ್ರೆ ನಮ್ಮ ಸ್ವಂತಕ್ಕೆ ಉಪಯೋಗದ ದೃಷ್ಟಿ ಜಾಸ್ತಿ ಇರುತ್ತೆ. ಆದರೆ ಇಂಥ ಕೆಲಸಗಳಲ್ಲಿ ನಮ್ಮ ಉಪಯೋಗದ ಜೊತೆಗೆ ಇನ್ನೊಬ್ಬರಿಗೂ ಉಪಯೋಗ, ಸೃಷ್ಟಿಗೆ ಉಪಯೋಗ, ಪ್ರಾಣಿಗಳಿಗೆ ಉಪಯೋಗ, ಒಂದು ದೊಡ್ಡ ಮನೋಭಾವ ಇಲ್ಲಿ ಸಿಗ್ತದಲ್ಲ. ಹೌದು, ಖಂಡಿತ. ಈ ತೃಪ್ತಿ ಎಲ್ಲರಿಗೂ ಸಿಗುವಂತಾಗಲಿ ಅಂತ ಆಶಿಸ್ತೇನೆ. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೂ ಹೈನುಗಾರಿಕೆ ಕುರಿತಾಗಿ ಸುಧಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅನುರಾಧ ಕಟ್ಟಿ. ಬೆಟ್ಟದಿಂದ ಹೊತ್ತ ಮಣ್ಣ

ರೈತ ಬಾಂಧವರೇ, ಇಲ್ಲಿಗೆ ಹೊತ್ತಾಯಿತು. ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಾಳೆ ಸಂಜೆ 6:51 ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಎಲ್ಲ ರೈತ ಮಿತ್ರರಿಗೆ ಶರಣು ಶರಣಾರ್ಥಿಗಳು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ